ಆಕಾಶವಾಣಿ ಮಡಿಕೇರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಸೇವಾ ಮಾಹಿತಿ. ಕುಟ್ಟ ನಿವಾಸಿ ಚೇಂದ್ರಿಮಡ ಸುಬ್ಬಯ್ಯ ರಾಜು ಇಂದು ಪೊಲಕ ಮರಣಪಟ್ಟಿತು. 71 ವೈತ್ರ ಚೇಂದ್ರಿಮದ ಸುಬ್ಬಯ್ಯ ರಾಜು ಎಂಡ ಆಕಿರಿ ಕಾರ್ಯ ಇಂದೇ ನಡಪ. ಟಿ ಶೆಟ್ಟಿಗೇರಿ ಶ್ರೀಮಂಗಲ್ತ ವಾಸ ಇಂಜ ಚಟ್ಟಂಗಡ ಜಯ ಬಿದ್ದಪ್ಪ ಇಂದು ಮರಣಪಟ್ಟಿತು. 59 ವೈತ್ರ ಚಟ್ಟಂಗಡ ಜಯ ಬಿದ್ದಪ್ಪ ಎಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ ಟಿ ಶೆಟ್ಟಿಗೇರಿರ ಸ್ವಂತ ಮನೆಯಲ್ಲಿ ನಡಪ ಅಂದು ಒಕ್ಕಕರ ಅರಿಚಿಟ್ಟಿತು. ಕಾನೂರು ನಿಡುಗುಂಬ ಗ್ರಾಮತ್ರ ತಾಣಚಿರ ಭಾಗ್ಯ ಇಂದು ಮರಣಪಟ್ಟಿತು. ಪೌತಿ ಜಯ ನಾಚಪ್ಪ ಎಂಡ ಪೊಣ್ಣು 62 ಬೈತ್ರ ತಾಣಚಿರ ಭಾಗ್ಯ ತಾಮನೆ ಬೊಜ್ಜಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ ದಂಡುಗಂಟರ ಮೀದ ನಡಪಂದು ಒಕ್ಕಕರ ಅರಿಚಿಟ್ಟಿತು. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಡ ಹರ್ಷ ದೇವಯ್ಯ. ಕಂದಾಯ ಇಲಾಖೆಗೆ ಸಂಬಂಧಪಟ್ಟನಕ್ಕೆ ಕೊಡಗು ಜಿಲ್ಲೆಯಲ್ಲಿ ರೈತಂಗ ಅದುಪುಚಿಟ್ಟಿನುಳ್ಳ ಪಲತರತರ ಸಮಸ್ಯೆನ ಪರಿಹಾರ ಮಾಡುವ ನಿಟ್ಟಿಲು ಕಂದಾಯ ಸಚಿವಂಗಡ ಮುಂದಾಳತನತ್ತು ಇದೇ 12 ರೈತ ಸಮಾವೇಶ ಕಾರ್ಯಕ್ರಮತನ ಆಯೋಜನೆ ಮಾಡಿತು. ಇದೇ 12 ಪಲಕ 11 ಮಡಿಕೇರಿ ಕ್ರಿಸ್ಟಲ್ ಹಾಲ್ ಸಭಾಬಾಡಿಲ ನರಪ ಸಮಾವೇಶತ್ ಕಂದಾಯ ಸಚಿವ ಆರ್ ಅಶೋಕರಕೂಟು ಸಂಸದ ಪ್ರತಾಪ್ ಸಿಂಹ ಪಿಂಜ ಜಿಲ್ಲೆಯ ಜನಪ್ರತಿನಿಧಿಯ ಕೂಡಿಯಾಡುವ. ಈ ಸಮಾವೇಶತ್ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಂಡು ಕೃಷಿ ಮಾಡಿನುಳ್ಳ ಹಿಂಗಕ್ಕೆ ಅದೇ ಜಾಗತನ ಕ್ರಯ ನಿರ್ಕ ಮಾಡಿತು 30 ಕಾಲಕತನ ಗುತ್ತಿಗೆ ಕೊಡಪ ಮೀದ ಚರ್ಚೆ ನಡೆಸುವುದಲ್ಲತೆ ಜಿಲ್ಲೆರ ಸುಮಾರು ಸಮೇತರ ಸಮಸ್ಯೆಯನ್ನ ಪೌತಿ ಖಾತೆಗೆ ಸಂಬಂಧಪಟ್ಟನಕ್ಕೆ ಪಿಂಜ ಕಂದಾಯ ಇಲಾಖೆಗೆ ಸಂಬಂಧಪಟ್ಟನಕ್ಕೆ ಬೋರೆ ಬೋರೆ ಸಮಸ್ಯೆರ ಮೀದ ರೈತಂಗಡಿಂಜ ಸಲಹೆ ಪಡೆದು ಅಧಿಕಾರಿಗಳ ಕೂಡ ಚರ್ಚೆ ನಡೆಸಿತು. ಸಮಸ್ಯೆನ ಪರಿಹಾರ ಮಾಡುವಕ್ಕೆ ಕ್ರಮ ಅಡ್ತವ. ಈ ಸಮಾವೇಶತ್ ಜಿಲ್ಲೆರ ರೈತಂಗ ಪಿಂಜ ಸಾರ್ವಜನಿಕಂಗ ಕೂಡಿಯಾಡಿತು ತಂಗಡ ಮನವಿನ ಸಚಿವಂಗಕ್ಕೆ ಅಳತು ರೂಪತ್ತು ಕೊಡ್ಕೊಲು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಎಂಬಿಬಿಎಸ್ ಪದವಿ ಪಾಸ್ ಮಾಡಿದ 147 ಮಕ್ಕಳಿಗೆ ಪದವಿ ಕೊಡಪ ಸಮಾರಂಭ ಕಾಲೇಜು ಪರಂಬಲು ನಡೆದಿತು. ಕಾರ್ಯಕ್ರಮದ ಕೂಡಿಯಾಡಿತಿಂಜ ಶಾಸಕ ಮಂಡೆಪಂಡಪ್ಪ ಚುರಂಜನ್ ತಕ್ಕ ಬರೆದಿತ್ತು. ಕೊಡಗಲು ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡುವಲ್ಲಿ ಸುಮಾರು ಜನರ ನೈಪು ಉಂಡು. ರಾಜ್ಯತ್ರ ಚೆರಿಯ ಜಿಲ್ಲೆಯನ್ನು ಕೊಡಗಲು ಆಧುನಿಕ ವ್ಯವಸ್ಥೆ ಉಳ್ಳ ವೈದ್ಯಕೀಯ ಕಾಲೇಜು ಉಳ್ಳ ಅನಗುಂಡು ಕೋವಿಡ್ ರಂತ ಪರಿಸ್ಥಿತಿನ ಪರಿಣಾಮಕಾರಿಯಾಗಿ ಅದುಪು ಚಿಡುವಕ್ಕೆ ಸಾಧ್ಯ ಆಚೆ ಎಂದು ಅಣ್ಣಿತು. ಇಂಥ ಸಂಸ್ಥೆಯಲ್ಲಿ ಪದವಿ ಪಡೆದ ವಿದ್ಯಾರ್ಥಿಯ ವೈದ್ಯಕೀಯ ಕೋವಲು ನಲ್ಲ ಪೆದ ಮಾಡಿತು ಸಮಾಜಕ್ಕೆ ನಲ್ಲದು ಮಾಡೋಣ ಕೆಮ್ಮಿತಕ್ಕ ಬರೆದಿತ್ತು. ಶಾಸಕ ಕೆಜಿ ಬೋಪಯ್ಯ ತಕ್ಕ ಬರೆದಿತ್ತು. ಸಮಾಜತ್ತು ವೈದ್ಯಂಗಕ್ಕೆ ದೇವರ ಸ್ಥಾನ ಉಂಡು. ಆರೋಗ್ಯ ಪಾಳಾಪಕ ಮಾಲವಂಡ ಜೀವತ್ನ ರಕ್ಷಣೆ ಮಾಡುವ ವೈದ್ಯಂಗ ಎಲ್ಲರಿಗೂ ಬದುಕು ಕಿಂಜರ ಅವಕಾಶತ್ನ ಮಾಡಿಕೊಡಪ್ಪ ಅಂದು ಅಣ್ಣಿತು. ಇಂಥ ಪವಿತ್ರ ಅನ್ನ ಸೇವೆಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಿಂದ ಪದವಿ ಪೂರ್ತಿ ಮಾಡಿದ ಆದ್ಯ ಬ್ಯಾಚಕ್ಕೆ ನಲ್ಲಾಮೆ ಬಯಂದತ್ತು. ಕಾರ್ಯಕ್ರಮತ್ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಹತ್ರ ನಿರ್ದೇಶಕ ಡಾಕ್ಟರ್ ಮಹೇಂದ್ರ, ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಕಳಿಚಂಡ ಕಾರ್ಯಪ್ಪ ಕೂಡನಕ್ಕೆ ಖನಪಟ್ಟವು ಕೂಡಿಯಾಡಿ ತಿಂಜತ್ತು. ದಂಡಾರ್ಥ 13-14 ಸಾಲ ಸ್ಥಾಪನೆ ಆಯಿತು. ದಂಡಾರ್ಥ 16 ಇಸವಿಲು 150 ಸೀಟ್ಗೆ ಅನುಮತಿ ಪಡೆದು ಶುರುವಾದ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇದೀಗ 750 ಮಕ್ಕ ಓದಿಯನ್ನುಂಡು. ವಿರಾಜಪೇಟೆ ಅರಮೇರಿಲುಳ್ಳ ಎಸ್ಎಂಎಸ್ ಪಿಯು ಕಾಲೇಜ್ ರಾಜನೆಯಲ್ಲಿ ಮಕ್ಕಳಿಗೆ ವೃತ್ತಿಪರ ಶಿಕ್ಷಣ ಆಯ್ಕೆ ಪಿಂಜ ಅದ ತಿಂಜ ತಂಗಡ ಬದುಕನ್ನು ಎನ್ನನೇ ಕಟ್ಟಲು ಅನ್ನುವಂಡ ಮೀದ 3 ದಿನ ವೃತ್ತಿ ತರಬೇತಿ ವೆಬಿನಾರ್ ರ ಮೂಲಕ ನಾಳೆ ಇಂಜ 11 ಆಯೋಜನೆ ಮಾಡಿತು. ಈ ಕಾರ್ಯಕ್ರಮದ ಪ್ರಯೋಜನ ಪಡೆದ ಕಿರಾದ ಉಳ್ಳ ವಿದ್ಯಾರ್ಥಿಯ ಈ ವೆಬಿನಾರ್ನಲ್ಲಿ ಕೂಡಿಯಾಡಿತು ವಿಷಯ ತಜ್ಞಗಳುಂಡು ಮಾರ್ಗದರ್ಶನ ಪಡೆದೋಲು. ಮಣಿಪುರತ್ತು ಇದೇ 13 ನಡಪಂತ ರಾಷ್ಟೀಯ ಸಬ್ ಜೂನಿಯರ್ ಹಾಕಿ ಗಳಿಕೂಟದ ಕಳಿಪಂತ ಕರ್ನಾಟಕ ತಂಡತ್ರ ಗೋಲ್ ಕೀಪರ್ ಆಯಿತು. ಕೊಡಗು ಕರಳನ್ನ ಶ್ರಾವ್ಯ ಆಯ್ಕೆ ಆಯಿತು. ಕೂಡಿಗೆ ಕ್ರೀಡಾ ಸ್ಕೂಲಲ್ಲಿ ಓದಿಯನ್ನುಳ್ಳ ಶ್ರಾವ್ಯ, ಕಕ್ಕಬ್ಬೆ ಕುಂಜಿಲ ಗ್ರಾಮ ಕರಳನ್ನ ದೇವಯ್ಯ, ಚಿತ್ರ ದಂಪತಿ ರಮೋವ. ತೀತಿರ ಸಿನಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ತಯಾರನ ಕೊಡವ ಸಿನಿಮಾ ಬೀರ್ಯ ಗೋಣಿಗೊಪ್ಪ ತಿಂದು ನಡೆದ ಕಾರ್ಯಕ್ರಮತ್ತು ಬಿಡುಗಡೆ ಆಚಿ. ಈ ಸಿನಿಮಾತನ ಬಲ್ಯ ಮೇಜೇರಿರ ಆರ್ಯನ್ ಮುದ್ದಪ್ಪ ನಿರ್ದೇಶನ ಮಾಡಿತ್ತು. ಇಲ್ಲಿಕ್ ಬೈಟತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಗ್ಲು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272000018. ಒತ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನೆ ವಿವರ. ಕಳೆದ 6 ತಿಂಗಳಿಂದ ಕೊಡಗು ಜಿಲ್ಲೆಯಲ್ಲಿ ರೇಷ್ಮೆ ಬೆಳೆನ ಬಿತ್ತನೆ ಗೂಡಿಗೆ 1 ಕೆಜಿಗೆ ರೂಪಾಯಿ 2400ರಿಂದ 3000 ರೂಪಾಯಿಗೆ ಮುಟ್ಟ ಒಳ್ಳ ಬೆಲೆ ಬಿಟ್ಟು ರಾಜ್ಯ ಸರ್ಕಾರ ರೇಷ್ಮೆ ಇಲಾಖೆನ ಮೂಲಕ ರೈತರಿಗೆ ಬ್ಯಾರೆ ಬ್ಯಾರೆ ಯೋಜನೆಯಿಂದ ರೇಷ್ಮೆ ಬೆಳೆಗಾರರಿಗೆ ಜಾಸ್ತಿ ಸಹಕಾರ ನೀಡ್ತಾ ಉಟ್ಟು ಇದರ ಉಪಯೋಗನ ಪಡ್ಕೊಳ್ಳೋ ಹಂಗೆ ಜಿಲ್ಲಾ ರೇಷ್ಮೆ ಅಧೀಕ್ಷಕ ಜಿ ಮಹೇಶ್ ಹೌ ಹೇಳ್ಯೋಳು. ಚಿಕ್ಕತೂರು ಗ್ರಾಮದ ರೇಷ್ಮೆ ಬೆಳೆಗಾರರ ಸಂಘದ ಅಧ್ಯಕ್ಷ ಗಣೇಶ್ ಅವರ ಹಿಪ್ಪುನೇರಳೆ ತೋಟಕ್ಕೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಬೆಲೆ ಜಾಸ್ತಿ ಇರದರಿಂದ ರೇಷ್ಮೆ ಕಡ್ಡಿ ನಾಟಿ ಕೆಲಸ ಮಾಡಿಕೆ ಬ್ಯಾರೆ ಬೇರೆ ಗ್ರಾಮದ ರೈತರಲ್ಲಿ ಮನವಿ ಮಾಡಿಕೊಂಡಳು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಎಂಬಿಬಿಎಸ್ ಪದವಿ ಪಾಸ್ ಮಾಡಿದ 147 ಮಕ್ಕಳಿಗೆ ಪದವಿ ಕೊಡುವ ಕಾರ್ಬಾರ್ ಇಂದು ಕಾಲೇಜಿಲಿ ನಡೆದು ಕಾರ್ಯಕ್ರಮದಲ್ಲಿ ಕೂಡಿಯಾಡಿದ ಶಾಸಕ ಮಂಡೆಪಂಡ ಅಪ್ಪಚುರಂಜನ್ ಅವರು ಮಾತಾಡಿದೋ, ಕೊಡಗುಲಿ ವೈದ್ಯಕೀಯ ಕಾಲೇಜು ಶುರು ಮಾಡಿಕೆ ಸುಮಾರು ಜನರ ಸಹಕಾರ ಇತ್ತು. ಕೊಡಗು ಸಣ್ಣ ಜಿಲ್ಲೆ ಆಗಿದ್ದು ಒಳ್ಳ ವೈದ್ಯಕೀಯ ಸೇವೆ ಕೊಡಿಕೆ ಇದ್ದ ಸಂಸ್ಥೆ ಇದು. ಇದರಿಂದ ಕೋವಿಡ್ ಸಮಯದಲ್ಲಿ ಅದನ್ನು ಸಮರ್ಪಕ ರೀತಿಯಲ್ಲಿ ಬಳಸಿಕೊಳ್ಳಕ್ಕೆ ಸಹಕಾರ ಆಗಿತ್ತು ಅವು ಹೇಳ್ದೋ. ಈ ಕಾರ್ಬಾರ್ಲಿ ಕೆಜಿ ಬೋಪಯ್ಯ ಹಂಗೆ ಜಿಲ್ಲಾಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದೋ. ಮಡಿಕೇರಿನ ಕ್ರಿಸ್ಟಲ್ ಹಾಲ್ಲಿ ಇದೇ ತಿಂಗಳ 12ಕ್ಕೆ ರೈತ ಸಮಾವೇಶ ಏರ್ಪಾಡು ಮಾಡಿರೋತ ಗೊತ್ತಾಗುಟ್ಟು ಹಂಗೆ ಕಂದಾಯ ಮಂತ್ರಿ ಆರ್ ಅಶೋಕ ಮತ್ತೆ ಇನ್ನು ಮುಖ್ಯಪಟ್ಟವು ಈ ಸಮಾವೇಶದಲ್ಲಿ ಭಾಗವಹಿಸುವೆ. ರಾಷ್ಟೀಯ ಹಾಕಿ ಚಾಂಪಿಯನ್ಶಿಪ್ಗೆ ಕೂಡಿಯಾಡಿಕೆ ಹಾಕಿ ಆಟಗಾರರ ಆಯ್ಕೆ. ಬೆಂಗಳೂರಿನ ಶಾಂತಿನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅರೆನಾದಲ್ಲಿ ಹಾಕಿ ಇದೇ ತಿಂಗಳ 10ಕ್ಕೆ ಹೊತ್ತಾರೆ 7.5 ಗಂಟೆಯಿಂದ ನಡೆದದೆ ಅಂತ ಮಾಹಿತಿ ಸಿಕ್ಕಿಟ್ಟು. ಇದೇ ತಿಂಗಳ 13ರಂದು ಮಣಿಪುರದಲ್ಲಿ ನಡೆಸಿಕಿರುವ ರಾಷ್ಟೀಯ ಸಬ್ ಜೂನಿಯರ್ ಹಾಕಿ ತಂಡಕ್ಕೆ ಗೋಲ್ ಕೀಪರ್ ಆಗಿ ಕೊಡಗಿನ ಕೂಡಿಗೆ ಕ್ರೀಡಾಶಾಲೆನ ವಿದ್ಯಾರ್ಥಿನಿ ಶ್ರಾವ್ಯ ಪಿಡಿ ಆಯ್ಕೆಯಾಗಳು. ಈ ಗೂಡೆ ಕಕ್ಕಬೆ ಕುಂಜಿಲ ಗ್ರಾಮದ ದೇವಯ್ಯ ಮತ್ತೆ ಚಿತ್ರ ದಂಪತಿಯರ ಮಗಳು. ಗೋಣಿಕೊಪ್ಪಳು ಕರ್ನಾಟಕ ನಾಯರ್ ಸರ್ವಿಸ್ ಸೊಸೈಟಿ ಅಧ್ಯಕ್ಷರಾಗಿ ಪವಿತ್ರನ್ ಪ್ರಧಾನ್ ಕಾರ್ಯದರ್ಶಿಯಾಗಿ ವೇಣುಗೋಪಾಲ್ ಮೇನೋನ್ ಆಯ್ಕೆಯಾಗಳು. ಎಸ್ಎಂಎಸ್ ಪಿಯು ಕಾಲೇಜಿಲಿ ನಾಳೆಯಿಂದ 3 ದಿನದ ವೃತ್ತಿ ತರಬೇತಿ ಶಿಬಿರ ನಡೆದಿದೆ. ಖುಷಿ ಇದ್ದವು ಕಚೇರಿನ ಸಂಪರ್ಕಿಸಗತ ಮಾಹಿತಿ ಸಿಕ್ಕಿಟ್ಟು. ಮಡಿಕೇರಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ತಾರೀಖು 13, 14 ಮತ್ತು 18ರಂದು ದಂತ ವೈದ್ಯರು ಇರ್ದುಳೆ. ತಾರೀಖು 16ರಂದು ಬುದ್ಧ ಪೂರ್ಣಿಮೆ ಪ್ರಯುಕ್ತ ರಜೆ ಇದ್ದದೆ. ಮಾಜಿ ಸೈನಿಕರು ಮತ್ತೆ ಅವರ ಅವಲಂಬಿತರು 64 KB ಕಾರ್ಡ್ನ ಆದಷ್ಟು ಬ್ಯಾಗ ಪಾಲಿಕ್ಲಿನಿಕ್ನಿಂದ ಪಡ್ಕೊಳ್ಳುವ ಹಂಗೆ ಕ್ಲಿನಿಕ್ನ ಅಧಿಕಾರಿಗ ತಿಳಿಸಿಯಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕಡೆಯಿಂದ 2022ರ ಜುಲೈ ತಿಂಗಳಲ್ಲಿ ಸಂತ ಸಾಹಿತ್ಯ ಅಧ್ಯಯನ ಶಿಬಿರ ಎಂಬ ರಾಜ್ಯ ಮಟ್ಟದ 5 ದಿನಗಳ ಕಮ್ಮಟ ನಡೆಸಿಕೆ ಉದ್ದೇಶಿಸಿದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಅರ್ಜಿನ ಕರೆದೊಳು. ಖುಷಿ ಇದ್ದವು ಅರ್ಜಿ ಸಲ್ಲಿಸಿಕೆ ಇದೇ ತಿಂಗಳ 27 ಕಡೆಯ ದಿನ ಆಗುಟ್ಟು ಅರ್ಜಿ ನಮೂನೆನ ಕರ್ನಾಟಕ ಸಾಹಿತ್ಯ ಅಕಾಡೆಮಿನ ವೆಬ್ಸೈಟ್ನಿಂದ ಪಡ್ಕನಕ್ಕಿತ್ತ ಕರ್ನಾಟಕ ಸಾಹಿತ್ಯ ಅಕಾಡೆಮಿನ ರಿಜಿಸ್ಟರ್ ಎನ್ ಕರಿಯಪ್ಪ ಅವು ತಿಳಿಸಿಯಳು. ಜಿಲ್ಲಾ ಸಹಕಾರ ಭಾರತೀಯ ಸದಸ್ಯತ್ವ ಆಂದೋಳನ ಇದೇ ತಿಂಗಳ 9 ತಾರೀಖು ಹೊತ್ತಾರೆ 10:30 ಗಂಟೆಗೆ ಜಿಲ್ಲಾ ಸಹಕಾರಿ ಯೂನಿಯನ್ ಸಭಾಬಾಡಿಯಲ್ಲಿ ನಡೆದಿದೆ. ಈ ಕಾರ್ಬರ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು ಮನು ಮುತ್ತಪ್ಪ ಸೇರಿದಂಗೆ ಇನ್ನು ಮುಖ್ಯಪಟ್ಟವು ಕೂಡಿಯಾಡುವೆ. ಪ್ರಜಾಪಿತ ಧರ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಕೂಡುಕೂಟಲಿ ಸ್ವಾತಂತ್ರ್ಯದ 75ನೇ ಅಮೃತ ಮಹೋತ್ಸವ ಅಂಗ ಆಗಿ ಇದೇ ತಿಂಗಳ 9ಕ್ಕೆ ಸೋಮರಪೇಟೆನ ಪ್ರಜಾಪಿತ ವಿಶ್ವವಿದ್ಯಾಲಯದಲ್ಲಿ ಕಚೇರಿ ಆತ್ಮನಿರ್ಭರ ಕೃಷಿಕರ ಅಭಿಯಾನ ಕಾರ್ಯಕ್ರಮ ನಡೆದಿದೆ. ಕೃಷಿ ಕ್ಷೇತ್ರದ ಪುನರುತ್ಥಾನ ಹಂಗೆ ಕೃಷಿಕರಲ್ಲಿ ಆತ್ಮನಿರ್ಭರತೆ ಮೂಡಿಸುವ ನಿಟ್ಟಿನಲ್ಲಿ ಅಭಿಯಾನ ಆಯೋಜಿಸಲಾಗುತ್ತ ಆಯೋಜಕರು ತಿಳಿಸಿಯಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272000018. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.